in that ಅದು ರಕ್ಷಣೆ ಮಾಡುವ ಪಾಪ ಇದೆ ಕ್ಷೇತ್ರದಲ್ಲಿ ಬಿಜೆಪಿ ಶಿಕ್ಷಣ ಮಾಡುವವರು ಅವರ ಬಿಜೆಪಿಯಿಂದ ಉದ್ದಿನ ಮಾಡಬಹುದಾಗ ಹೀಗೆ ಈ ಶಬ್ದಗಳೆಲ್ಲ ನಿಜವಾಗಿ ಬಿಜೆಪಿ ಶಿಕ್ಷ ನಿಜವಾಗಿ ರಕ್ಷಣೆ ಮಾಡುವವರು ಯಾರು ಕಡ್ಡಾಯ ಮತ್ತೆ ತಂದೆಗಿಂತ ಮುಖ್ಯವಾಗಿ ಅದು ಮಾಡುವುದು. ಅದರಿಂದ ಎಲ್ಲ ಶಬ್ದಗಳು ನಾಮ ಇಲ್ಲ ಇತ್ತು ನಾಮ ಕೊಟ್ಟರು ಅವ ಇಡೀ ವೇದಕ್ಕೆ ಉಪಾಯ ಯಾವುದಕ್ಕೆ ಇಲ್ಲಿ ವಿದ್ಯೆ ಆಯಿತು ಗಣಿತ ಮ್ಯಾಥಮೆಟಿಕ್ಸ್ ಇದು ಭಗವಂತನನ್ನೇ ಹೇಳುತ್ತೆ. ದೈವ ದೇವತೆಗಳ ಸ್ವಭಾವ ದೇವತೆಗಳ ಅಂತರ್ಯಾಗ ಹೇಳುತ್ತೆ. ಭೂಗರ್ಭಶಾಸ್ತ್ರ ಅದು ಭಗವಂತನನ್ನೇ ಹೇಳುತ್ತೆ. ಆಮೇಲೆ ದೇವವಿದ್ಯಾ ದೇವತೆಗಳ ರಹಸ್ಯವಿದ್ಯೆ ಅದು ಭಗವಂತನ ಹೇಳುತ್ತೆ. ಬ್ರಹ್ಮವಿದ್ಯಾ ಮತ್ತು ಉಪನಿಷತ್ತು ಭಗವಂತ ಹೇಳುತ್ತೆ. ಆಮೇಲೆ ಭೂತವಿದ್ಯಾ ಅದು ಭೂತಾಂತರ್ಯ ಅದು ಭಗವಂತನೇ ಹೇಳುತ್ತೆ. ಕ್ಷತ್ರವಿದ್ಯಾ ಪೊಲಿಟಿಕಲ್ ಸೈನ್ಸ್ ಇಕನಾಮಿಕ್ಸ್ ಸೋಷಿಯಾಲಜಿ ಅದು ಭಗವಂತನ ನಕ್ಷತ್ರ ವಿದ್ಯಾ ಜ್ಯೋತಿಷ್ಯ ಎಲ್ಲರೂ ದೇವವಿದ್ಯಾ ಸಂಪತ್ತಿ ಯಾವುದು ಕೂಡ ಭಗವಂತನ ಮೇಲೆ ಸ್ವತಂತ್ರವಾಗಿ ಪ್ರಪಂಚದ ಯಾರು ಸ್ವತಂತ್ರಗಳನ್ನು ಪ್ರತಿಯೊಂದನ್ನು ಭಗವಂತನ ನಾಮ ನಾಮೈವ ಏನದ್ದು. ಅದರಿಂದ ನಾಮೋಪಾಸ್ವೇತಿ ಉಪಾಸನೆ ನಾಮರೂಪಾಸನೆ ನಾಮದ ಉಪಾಸನೆ ನಾಮದಲ್ಲಿ ಭಗವಂತನ ಉಪಾಸನೆ ಈ ಎಲ್ಲಾ ನಾಮಗಳಿಂದ ವಾಚನಾದ ಭಗವಂತ ನಾಮಾಭಿಮಾನಿ ದೇವತೆಯಲ್ಲಿ ಸನ್ನಿಹಿತನಾಗಿದ್ದಾನೆ. ಇದು ಮೊದಲನೇ ಉಪಾಸನೆ. ಮೊದಲನೇದಿಂದ ಹೇಳಿದಂತೆ 25ನೇ ಮೆಟ್ಟಲ್ಲಿ ಪುಷ್ಕರಾಗಿದ್ದಾನೆ. 24ನೇ ಮೆಟ್ಟಲ್ಲಿ ಶನಿ ಇದ್ದಾನೆ. 23ನೇ ಮೆಟ್ಟಲ್ಲಿ ನಾಮಾಭಿಮಾನಿಯಾಗಿರ್ತಕ್ಕಂಥ ವಿಶ್ವದೇವತೆಗಳ ಪುಷ್ಟಿಯಾಗಿ ಅವರೇ ನಾಮಾಭಿಮಾನಿ. ನಮ್ಮ ಸಾಧನೆಯಲ್ಲಿ ನಮಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಡಿವೈನ್ ದೇವತಾಶಕ್ತಿ ಇದ್ರೆ ಅಶ್ವಿನಿ ದೇವತೆಗಳ ಪತ್ನಿ ಉಷಸ್. ಅವಳೇ ಉಷಸ್ಕಾಲದ ದೇವತೆ. ಯಾವಾಗ ನಾವು ಅತಿಥ ಬೆಳಿಗ್ಗೆ ಉಷಸ್ಕಾಲದಲ್ಲಿ ಎದ್ದು ವೇದ ಮಂತ್ರಗಳನ್ನು ಪಠಿಸುವ ಆವಾಗ ಕಾಲ ಉಷಸ್ಕಾಲ ಅವಳು ವೇದದ ನಾಮಾಭಿಮಾನಿ. ಅವಳೇ ಉಷಸ್ಸಿನ ಬೆಳಗ್ಗೆ ಅವರೋದಯ ಆ ಉಷಸ್ಸು ಅಂತ ತಿಳಿದವಲ್ಲ ಅವಳೇ ಉಷಸ್ಸು ಅಂದ್ರೆ ವಿಷ್ಣುದೇವತೆಗಳ ಕಟ್ಟಿಗೆ ಉಷಸ್ಸು ಚೌಷ ಅಂತ. ಅವರಿಂದ ಅಭಿಮನ್ಯಮಾನವಾದ ಕಾಲ ಅವರಿಗೆ ಅವರು ನಾಮಾಭಿಮಾನಿ ಅದರಿಂದ ಅವರಿಗೆ ನಾಮ ನಾಮ ಅಂದ್ರೆ ಇನ್ನೊಂದು ವಿಶೇಷ ಇದೆ. ನಾ ಪ್ಲಸ್ ಅಮ ನಾ ಪ್ಲಸ್ ಅಮ ಅಮ ಅಂದ್ರೆ ಅಂದ್ರೆ ಜ್ಞಾನ ಅಮ ಅಂದ್ರೆ ಜ್ಞಾನ ತಿಳಿಯಲಿಕ್ಕಾದದ್ದು ಅಮೇವಾದ್ದು ಅಮ ಅಮ ಅಂದ್ರೆ ಮಾ ಅಂದ್ರೆ ಜ್ಞಾನ ಅಮ ಅಂದ್ರೆ ತಿಳಿಯಲಿಕ್ಕಾದದ್ದು ಅಜ್ಞೇಯ ಅಮೇಯ ಅಮ ಅಂದ್ರೆ ರಾತ್ರಿ ಗೊತ್ತು ಬಿಟ್ಟು ರಾತ್ರಿ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ ಉಷತ್ಕಾಲ ಆದ ತಕ್ಷಣ ಕೂಡಲೇ ತಾಯ್ತದೆ. ಸೊ ಉಷತ್ಕಾಲ ಅನ್ನೋದು ಅಮ ಅಲ್ಲ ಅಮ ಅಮ ಅಂದ್ರೆ ತಿಳಿಯಲಿಕ್ಕಾಗುತ್ತೆ ರಾತ್ರಿ ಬೇರೆ ಯಾವುದು ತಿಳಿಯಲಿಕ್ಕಾಗಲ್ಲ ಉಷತ್ಕಾಲವನ್ನು ಕೂಡಲೇ ಗುರುತಿಸಲಿಕ್ಕಾಗುತ್ತೆ. ಅದರಿಂದ ಉಷತ್ಕಾಲ ಅಮ ಅಲ್ಲ ರಾಮ ಅಮ ಅಂದ್ರೆ ತಿಳಿಯಲಿಕ್ಕಾಗುತ್ತೆ ತಿಳಿಯಲಿಕ್ಕಾಗತ್ತಲ್ಲ ಅದು ತಿಳಿಯಲಿಕ್ಕೆ ಬರುವುದು ಗೋಚರವಾಗುವಂತೆ ಬೆಳಗಿನ ಜಾವದಲ್ಲಿ ನಮ್ಮ ಕಣ್ಣಿಗೆ ಗೋಚರವಾಗುವಂತೆ. ಅದರಿಂದ ಅವರಿಗೆ ನಾಮ ನಾಮಕ್ಕೆ ಅಭಿಮಾನಿನೂ ಹೌದು. ಈ ನಾಮಕ್ಕೂ ಅದೇ ಅರ್ಥ ನಾಮ ನಾಮ ಅಂತ ಇವಾಗ ಮನುಷ್ಯನ ಗೊತ್ತಾದ ಕೂಡಲೇ ನಮ್ಗೆ ಹೆಸರು ಸ್ವಾಮಿ ಹೇಳ್ತೇವೆ ನಾವು ಯಾಕೆ ಇಲ್ದಿ ತಿಳಿದಿದೆ ಅವರಿಗೆ ಈಗ ನಿಮಗೆ ಎಲ್ಲೋ ಹೋಗ್ತೇವೆ ಅಲ್ಲಿ ಹೋಗಿ ಸಿಗುತ್ತೆ ಯಾರು ಬರೋ ಇದು ಯಾರು ಯಾರು ಗೊತ್ತಿಲ್ಲ ಅಲ್ಲ ಇವರು ಇಂಥವ್ರು ಹೆಸರು ಹೇಳಿದರೆ ಅವರು ಅಮ ಅಲ್ಲ ಅವರ ಅಪರಿಚಿತರಲ್ಲ ಅಂತ ಅವ್ರಿಗೆ ಪರಿಚಯ ಆಗಿ ಹೆಸರು ಗೊತ್ತಾದಾಗ ಹೆಸರು ಗೊತ್ತಾಗುವ ತನಕ ಅವರು ಎಕ್ಸ್ಪ್ರೈಸ್ ಅಂತ ಹೇಳೋ ಗೊತ್ತಿಲ್ಲ. ಹಾಗಾಗಿ ನಾಮ ಎನ್ನುವುದು ನಮ್ಮನ್ನ ಅಪರಿಚಿತರನ್ನು ಅಲ್ಲವರನ್ನಾಗಿ ಮಾಡುತ್ತೆ ಪರಿಚಿತರನ್ನಾಗಿ ಮಾಡುತ್ತೆ. ಅಮ ಅಂದ್ರೆ ಅಪರಿಚಿತ ನಾಮ ಅಂದ್ರೆ ಅಪರಿಚಿತ ಅಲ್ಲ ಪರಿಚಿತ ಯಾಕೆ ಆ ನಾಮದಿಂದ ನಿಮ್ಮ ಪರಿಚಯ ಉಂಟು ನಮಗೆ ಯಾಕೆ ಹೆಸರು ಇದಲ್ವಾ ಹೆಸರು ಗೊತ್ತಾದ ಕೂಡಲೇ ಪರಿಚಯ ಉಂಟು ಹೆಸರು ಗೊತ್ತಿಲ್ಲ ಪರಿಚಿತ ಅಂತಿಲ್ಲ ಅದರಿಂದ ಹೆಸರೇ ಅಮರನ್ನು ನಾಮವನ್ನಾಗಿ ಮಾಡುತ್ತೆ ಅಪರಿಚಿತರನ್ನು ಪರಿಚಿತರನ್ನಾಗಿ ಮಾಡುತ್ತೆ. ಹಾಗೆ ಅಪರಿಚಿತವಾದ ಒಂದನ್ನು ಪರಿಚಿತವನ್ನಾಗಿ ಮಾಡತಕ್ಕಂಥ ಉಷಕಾಲ ಅದಕ್ಕೂ ನಾಮ. ಹೀಗೆ ನಾಮ ಶಬ್ದ ವಾಚ್ಯಗಳಾದ ಅಶ್ವಿನಿ ದೇವತೆಗಳ ಪತ್ನಿಯಾದ ಉಷಾದಿ ಅವರಿಗೆ ಭಗವಂತನಿಗೆ ಕನ್ನಡ ನಾವು ಇಲ್ಲಿ 25 ಮೆಟ್ಲಿಂದ ಕೆಳಗಿದ್ದೀವಿ ಎಲ್ಲ ಕಡೆ ಜಾರಿ ಮೊದಲೇ ಇದ್ಕೊಂಡಿದ್ದೇವೆ ಅಲ್ಲಿಂದ 25 ಮೆಟ್ಲು 23ನೇ ಮೆಟ್ಲಲ್ಲಿ ಅವಳಿದ್ದ ಅಧ್ಯಾತ್ಮದ ಸಾ ಆದ್ರೆ ಮೊದಲನೇ ಗೈಡ್ ಆಗ್ಬಿಡಿ. ಯಾಕೆಂದ್ರೆ ನಮ್ಮ ಇಡೀ ಅಧ್ಯಾತ್ಮ ಪ್ರಪಂಚದಲ್ಲಿ ಪ್ರಶಸ್ತ ಭಗವಂತು ವೇದ ಮಂತ್ರಗಳು ಪ್ರತಿಯೊಂದು ಶಬ್ದವು ಭಗವಂತನ ನಾಮ ಅನ್ನುವರಿವೇ ಮೊದಲ ಗಂಟೆ. ಆ ನಾಮದ ಅಭಿಮಾನಿ ದೇವತೆ ಉಷಾದಿ, ಅವಳಲ್ಲಿ ಭಗವಂತ ಸನ್ನಿಹಿತನಾಗಿ ಪುರುಷಕ್ತ ವಾಚ್ಯನಾಗಿದ್ದಾನೆ ಎಂದು ಉಪಾಸನೆ ಮೊದಲನೇ ವಸ್ತುತೆ ಅಪುಪಾಸನ. ಅದರಿಂದ ನಾಮೋಪಾಸನೆ, ನಾಮದ ಉಪಾಸನೆ, ನಾಮದ ಉಪಾಸನೆ ಅಂದ್ರೇನು? ನಾಮದಲ್ಲಿ ಭಗವಂತನ ಉಪಾಸನೆ. ನಾಮಾಭಿಮಾನಿ ದೇವತೆ ಆಗಿರತಕ್ಕಂತಹ ಉಷಾದೇವಿಯಲ್ಲಿ ಸರ್ವನಾಮ ವಾಚ್ಯನಾಗಿರತಕ್ಕಂತಹ ಭಗವಂತ ಸನ್ನಿಹಿತನಾಗಿರ್ತಾನೆ. ಸರ್ವಾ ನಾಮೇತ್ಯತಸ್ಮತಃ ಆಚಾರ್ಯರ ಭಾಷೆಯಲ್ಲಿ ಎಲ್ಲವೂ ಭಗವಂತನ ನಾಮ. ಆದ್ದರಿಂದ ಉಷಾದೇವಿಯ ನಾಮ ಸರ್ವಾ ಎಲ್ಲವೂ ಭಗವಂತನ ನಾಮ. ಎಲ್ಲ ಶಾಸ್ತ್ರಕ್ಕೆ ಅಲ್ಲಿನ ಭಗವಂತನ ಹೆಸರಿನ ಶಬ್ದವೇ ಇಲ್ಲ. ಆದ್ದರಿಂದ ಸರ್ವಾ ನಾಮೇತ್ಯತಸ್ಮತಃ ಎಲ್ಲ ಶಾಸ್ತ್ರಗಳು ಭಗವಂತನ ಹೆಸರುಗಳು ಅಂತ ಪ್ರಸಿದ್ಧವಾಗಿವೆ ಅಂತ ಆಚಾರ್ಯರ ಭಾಷೆ. ಅದನ್ನು ಈಗ ಏನು ಪ್ರಯತ್ನ ಮಾಡ್ತಾರೆ ಅಂದ್ರೆ ಸರ್ವಡಿ ಎಷ್ಟು ತಪ್ಪು ಮಾಡ್ತಾರೆ. ಸರ್ವಾ ನಾಮೇತ್ಯತಸ್ಮತಃ ಸರ್ವನಾಮೇತ್ಯತಸ್ಮತಃ ಮಾಡಿ ಹೀಗೆ ಅರ್ಥ ಮಾಡಿದ್ದಾರೆ ಭಗವಂತ. ಅದರಿಂದ ಭಗವಂತ ಸರ್ವನಾಮ ಅಂತ ಹೆಸರಾಗುತ್ತೆ, ಭಗವಂತ ಸರ್ವನಾಮ ಅಂತ ಹೆಸರಾಗುವುದಲ್ಲ. ಭಗವಂತ ಸರ್ವನಾಮ ಆದ್ರಿಂದ ಸರ್ವಶಾಸ್ತ್ರಕ್ಕೂ ನಾಮ ಅಂತ ಹೆಸರು. ಸರ್ವಾ ನಾಮೇತ್ಯತಸ್ಮತಃ ಅಂತ ಆಗಿದೆ, ಸರ್ವನಾಮೇತ್ಯತಸ್ಮತಃ ಅಂತ ಇದು ಮಾಡಿಕೊಂಡು ಹಾಗೆಯೇ ತಪ್ಪಿಗೆ ಕನ್ನಡದಲ್ಲಿ ಅನುವಾದ ಮಾಡಿಕೊಂಡು ನಿರಂತರ ಹಾಗಾಗಿ ಸರ್ವಾಹ ನಾಮ ನಾಮೋಪಾಸಯೋ ನಾಮ ಪ್ರಜ್ಞೆ ಭಾಷೆ ಯಾವ ನಾಮನೋಗದಂ ತತ್ರಾಸೆ ಸಾಕಾಮಚಾರ ಭವತಿ. ನಾವು ಒಂದೇ ಮುಂದೆ ನಾವು ಉಷಾದೇವಿಯಲ್ಲಿ ಭಗವಂತನನ್ನ ಸರ್ವಶಬ್ದವಾಚ್ಯನಾದ ಭಗವಂತ ಶಬ್ದಮಾನಿ ನಾಮಮಾನಿನಿಯಾಗಿರ್ತಕ್ಕಂಥ ಉಷಾದೇವಿಯಲ್ಲಿ ಇದ್ದಾನೆ ಎಂತ ನಾಮಶಬ್ದವಾಚ್ಯನಾಗಿರ್ತಾನೆ. ನಾಮ ಬ್ರಹ್ಮ ನಾಮವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡು ಅಂದ್ರೆ ವಿದ್ಯಾವಿಭಕ್ತಿಯಲ್ಲಿ ನಾಮವನ್ನು ನಾಮವನ್ನೇ ಭಗವಂತ ಅಂತ ಉಪಾಸನೆ ಮಾಡುವುದು. ನಾಮ ಅಂದ್ರೆ ನಾಮಾಭಿಮಾನಿ ಅಂದ್ರೆ ಉಷಾದೇವಿಯನ್ನೇ ಭಗವಂತ ಅಂತ ಉಪಾಸನೆ ಮಾಡುವುದು ಹೇಳಿದಾಗಿದೆ. ಅದಕ್ಕೆ ಹಿನ್ನೆಡೆ ಸಪ್ತ ಸುಪ್ರಥಮ ಸರಸ್ವತೀಯ ನಾಮವನ್ನು ಭಗವಂತ ಅಂತ ಉಪಾಸನೆ ಮಾಡುತ್ತೆ. ನಾಮದಲ್ಲಿ ಭಗವಂತ ನಾಮವನ್ನು ಭಗವಂತ ಅಲ್ಲ ನಾಮದಲ್ಲಿ ಹಾಗಾದ್ರೆ ನಾಮ ಬ್ರಹ್ಮ ಅಂದ್ರೆ ನಾಮನೇ ಬ್ರಹ್ಮ. ಇದು ಯಾಕೆ ಅದನ್ನ ಸಪ್ತಿ ವಿಭಕ್ತಿ ಹಾಕಲಿಲ್ಲ ಅಂದ್ರೆ ಅದಕ್ಕೆ ಅನೇಕ ಕಾರಣಗಳು. ಏನಂದ್ರೆ ನಾಮ ಬ್ರಹ್ಮ ಅಂತ ವಿದ್ಯಾ ವಿಭಕ್ತಿ ಉಂಟಲ್ಲ, ಆ ನಾಮ ಬ್ರಹ್ಮ ಅಂತ ವಿದ್ಯಾ ವಿಭಕ್ತಿ ಉದ್ದೇಶ. ಯಾಕೆ ನಾಮಗಳನ್ನ ಬ್ರಹ್ಮನನ್ನು ಕುರಿತು ಎಲ್ಲ ನಾವು ಹಾಗೆ ನಾಮದಿಂದ ಬ್ರಹ್ಮ ಅವರ ಬ್ರಹ್ಮನಿಗೋಸ್ಕರ ನಾಮ ಇರುವಂತಹ ನಾಮ ಪ್ರಮಾಣದಲ್ಲಿ ಎಲ್ಲ ವಿಭೂತಿಗಳಲ್ಲಿ ಬದಲಿಸಿಕೊಂಡು ನಾಮದ ದಿಶೆಯಿಂದ ಭಗವಂತನಾಗಿಯೂ ನಮಗೆ ನಾಮ ಅನ್ನೋದು ಭಗವಂತನಿಗೆ ಸಂಬಂಧಪಟ್ಟ ನಾಮನ ಭಗವಾನ್ ಭಗವಂತನ ನಾಮ ಪ್ರಮಾಣ ನಾಮನೇ ಭಗವಾನ್. ಎಲ್ಲ ವಿಭಕ್ತಿಗಳಲ್ಲೂ ನಾಮ ಬ್ರಹ್ಮಗಳನ್ನು ಸಂಬಂಧ ಪಟ್ಟುಕೊಂಡಿದೆ. ನಾಮ ಹೂ ಬ್ರಹ್ಮ ಅಂದ್ರೆ ಬ್ರಹ್ಮ ನಾಮ ಅಂದ್ರೆ ನಾಮ ಅನ್ನುವ ಹೆಸರು ಭಗವಂತನದು. ಯಾಕೆ ಅವನು ಅದೇ ಅಲ್ಲ ಅದೇನಾದ ಭಗವಂತನ ಮನೆಯಾಗುವುದು ಯಾವುದರ ಮೂಲಕ ಅವನ ನಾಮಗಳನ್ನು ನಾಮಶಬ್ದ ವಾಚ್ಯರು ಭಗವಂತ. ಎಲ್ಲಾ ನಾಮಗಳಿಂದ ವಾಚ್ಯ ಅಂದರೆ ನಾಮದ ಶಬ್ದದ ವಾಚ್ಯ ಅಲ್ವ ಅವನು, ಅದನ್ನು ನಾಮನೂ ಭಗವಂತ ಏಕೋಚನವೂ ಯೋಚಿಸಿದೆ. ಆಮೇಲೆ ನಾಮವನ್ನು ನಾಮವನ್ನು ಭಗವಂತ ಅಂದರೆ ನಾಮವನ್ನು ಭಗವಂತನ ಅಧಿಷ್ಠಾನ ಅಂತ ಬರ್ತದೆ. ನಾಮಾಂತರ್ಯಾಮಿ ಭಗವಂತ ನಾಮವನ್ನು ಭಗವಂತ ನಾಮದಿಂದ ಭಗವಂತನ ಹೀಗೆ ಯಾವ ವಿಭಕ್ತಿಯಿಂದ ಬೇಕಾದರೂ ಅರ್ಥ ಹಚ್ಚಿಕೊಳ್ಳಿಕ್ಕೆ ಬೇಕಾಗುವಂತೆ ಅವರು ಪ್ರಥಮವಾಗಿ ಉದ್ಯೋಗಕ್ಕೆ ಆಗುತ್ತಾರೆ. ನಮಗೆ ಯಾವ್ಯಾವ ರೀತಿಯ ಉಪಾಸನೆ ಬೇಕೋ ಆ ರೀತಿಯ ನಾನು ಬದಲಾಯಿಸಿಕೊಂಡು ಅದಾದ್ಮೇಲೆ ಸಯೋಹೋ ಈ ನಾಮ ಸಯೋ ಯೋ ನಾಮ ಪ್ರಶ್ನೆ ತಿಭಾಷ್ಟೆ ಸಯೋ ನಾಮ ಪ್ರಶ್ನೆ ತಿಭಾಷ್ಟೆ ಯಾವ ಯಾವ ನಾಮನೋಗತ ತತ್ರಾಸ್ತಿ ಕಾಮಚಾರೋ ಬಹಿರಾಗ ಏನು ಫಲ ನಿಜವಾಗಿ ಫಲ ಬೆಳಬೇಕಾಗಿಲ್ಲ. ಭಗವಂತನ ಉಪಾಸನೆ ಮಾಡಿದ್ದಕ್ಕೆ ಫಲವೇ ಬಂದು ಬರುವುದಾಗುತ್ತದೆ, ಬೇರೆ ಏನು ಫಲ ಬೇಕಾಗಿಲ್ಲ. ಮೊದಲಾದ ಜೀವನದಲ್ಲಿ ಏನು ಶಕ್ತಿ ಕೊಡುತ್ತಾರೆ, ಎಂಥ ಶಕ್ತಿ ಕೊಡ್ತಾರಂತೆ, ಯಾವ ನಾವು ನೋಡಿದ್ರು ಸಂತ್ರಾಸಿ ಎಲ್ಲಾ ನಾಮಚಾರವನ್ನು ಸ್ವಾರಸ್ಯ ಎಂದರೆ ನಾಮದಲ್ಲಿ ಬರುವಂತಹ ಉಪಾಸನೆ ಮುಖ್ಯವಾಗಿ ಮಾಡುವಂತಹ ನಾಮಾಧಿವಾರಿಯಾದ ವಿಷಾರೆ ಈಗ ಅಲ್ವಾ ಇಬ್ಬರು ಉಪಾಸನೆ ಅವರಿಗೆ ಅಲ್ಲ ಮುಖ್ಯರು. ಈಗ ನಾವು ಉಪಾಸನೆ ಮಾಡಿದ್ರೆ ಅದನ್ನು ನಂಬದೇ ಬರುತ್ತೆ, ನಾಮಾಭಿಮಾನಿ ಹುಷಾರಿಗೆ ಉಪಾಸನೆ ಮಾಡಿದ್ರು ತಂದಲ್ಲಿ ನಾಮಾಭಿಮಾನಿ ಹುಷಾ ತನ್ನಲ್ಲಿ ತನ್ನಿಬ್ಬರು ಉಪ ನಾಮ ಶಬ್ದ ವಾಚನಾಗುವಂತಾಗುತ್ತೆ. ಆದ್ರಿಂದ ಈ ನಾಮ ಪ್ರಕ್ರಮದ ಉಪಾಸನೆ ಬಹಳ ಮುಖ್ಯವಾಗಿ ಹುಷಾದೇವಿ ಅವರ ಅನುಗ್ರಹಕ್ಕೋಸ್ಕರ ನಾವು ಹುಷಾದೇವಿ ಇರತಕ್ಕಂತಹ ಭಗವಂತನ ಉಪಾಸನೆ. ಆದ್ರಿಂದ ಮುಖ್ಯವಾದ ಫಲ ಏನು ಗೊತ್ತಾ, ಯಾವ ನಾಮನೋಗತಂ ತಂತ್ರಾಸು ಯಥಾ ನಾಮಚಾರವು ಈ ರೀತಿ ಉಪಾಸನೆ ಮಾಡೋದ್ರಿಂದ ನಾಮಾಭಿಮಾನಿಯಾದ ಉಷಾದೇವಿಗೆ ಎಷ್ಟು ವ್ಯಾಪ್ತಿ ಇದೆ ಬ್ರಹ್ಮಾಂಡದಲ್ಲಿ, ಎಲ್ಲೆಲ್ಲಿ ಚಲಿಸಬಹುದು, ಎಲ್ಲೆಲ್ಲಿ ಏನೆಲ್ಲ ತಿಳ್ಕೋಬಹುದು, ಅದೆಲ್ಲವನ್ನು ತಿಳಿಯುವ ಜಾಗದಲ್ಲಿ ಶಕ್ತಿ ಶಕ್ತಿ ಉಷಾದೇವಿಯಲ್ಲಿ ಭಗವಂತನ ಉಪಾಸನೆ ಮಾಡಿರುತ್ತೆ. ಯಾವ ನಾಮನೋಗತಂ ನಾಮಾಭಿಮಾನಿಯಾಗಿರ್ತಕ್ಕಂಥ ಉಷಾದೇವಿಯ ಗತಿ ಅವಗತಿ ಅವಳ ಇರವು ಅವಳ ಅಧಿಕಾರ ಅವಳ ವ್ಯಾಪ್ತಿ ಎಷ್ಟೋ ಅಷ್ಟು ಜಾಗದಲ್ಲಿ ಸುತ್ತಾಡಬಹುದು. ಮುಖ್ಯವಾಗಿ ಉಷಾದೇವಿಗೆ ಸಂಬಂಧಪಟ್ಟಿದೆ ಹೃದಯ. ಅದರಿಂದ ಅಯ್ಯೋ ನಾಮ ಪ್ರಶ್ನೆಯಂತೆ ಬಾರಿಸಿದೆ ಅಂದರೆ ನಾಡದ ಅಲ್ಲಿ ಇರುವಲ್ಲ ನಾವಾದ್ರೆ ದೊಡ್ಡ ವಿಷಯ ಸಿಕ್ತು ಆಯ್ತು ಸಂಸ್ಕೃತಿ ಬರ್ತಿದ್ದು ನಾಡದ ಬುದ್ಧಿವಂತ ಅಸ್ತಿಗಳು ಅಲ್ಲ ನಾಮದ ಉಪಾಸನೆ ಆಯ್ತು ಅದಕ್ಕಿಂತ ಬೇರೆ ಉಪಾಸನೆ ಇಲ್ಲ ಅದಕ್ಕೆ ಎತ್ತರ ಹೋಗಬೇಕು ನಾಮದಲ್ಲೇ ನಿಂತುಬಿಟ್ರೆ ಹಾಗೆ ಅಸ್ತಿಹದೋ ನಾಮನೋಪುಯ ನಾಮಕ್ಕಿಂತ ಶ್ರೇಷ್ಠವಾದ ಪ್ರತೀಕ ಇಲ್ಲೇನು ಭಗವಂತನ ಉಪಾಸನೆಗೆ ನಾಮನೋ ವಾಮ ಭೂಯವಸ್ತಿ ಉಂಟಪ್ಪ ಇದು ಮೊದಲೇ ಬಟ್ಲು ಇದು ತುಂಬಾ ಹೆಚ್ಚೆ ಅಂತ ತನ್ಮೇ ಭಗವಾನ್ ಪ್ರವೇಶಿಸಿ ನಾಮ ಮುಂದಿನ ಗಂಟಲು ಯಾವುದು ತೋರಿಸಿ ನನಗೆ ನನ್ನಲ್ಲಿ ಹೋಗಬೇಕು ನಾಮಕ್ಕಿಂತ ದೊಡ್ಡ ಗಂಟೆ ಯಾವುದು ಗೊತ್ತಾ ಇದನ್ನ ಸ್ಥೂಲವಾಗಿ ತಗೊಳ್ಳಿ. ಒಂದು ಶಬ್ದಗಳು ಮೊದಲು ಶಬ್ದಗಳಾಗಿ ಶಬ್ದಗಳಿಂದ ಆಮೇಲೆ ವಾಕ್ಯ ವಾಕ್ ವಾಕ್ ಶಬ್ದಗಳಿಂದಾನೆ ಮಾತಾಡಿ ಶಬ್ದಗಳಿಂದ ನಾಮದಿಂದ ಮಾತು ನಾಮಕ್ಕಿಂತ ಮಾತು ತೋರಿಸಿ ಆ ನಾಮಕ್ಕೆ ಒಂದು ವಿಶಿಷ್ಟವಾದಂತಹ ಕಾಂಟೆಕ್ಸ್ಟ್ ನಲ್ಲಿ ವಿಶಿಷ್ಟವಾದ ಅರ್ಥ ಕೊಟ್ಟು ಅದನ್ನು ವಾಕ್ಯರೂಪವಾಗಿ ವಾಕ್ಯದ ಅಭಿಮಾನ ದೇವತೆ ವಾಕ್ಯ ನಾಮದ ಅಭಿಮಾನ ದೇವತೆಗಿಂತ ದೊಡ್ಡವಳ ಬಾಕಿದೆ ವಾಕ್ಯ ನಾಮಕ್ಕಿಂತ ವಾಕ್ಯ ದೊಡ್ಡದು ನಾಮಾಭಿಮಾನಿಗಿಂತ ವಾದಭಿಮಾನಿ ದೊಡ್ಡವರು. ಅದರಿಂದ ವಾದಭಿಮಾನಿಯಲ್ಲಿ ಭಗವಂತನನ್ನು ನೋಡಬೇಕು. ವಾಕ್ ದೇವತೆ ಯಾರು ವಾಗದೇವತೆ ಈಗ ಇವರು ಎಲ್ಲಿದ್ದಾರೆ ಮೂರನೇ ಮಟ್ಟದಲ್ಲಿದ್ದಾರೆ ಇಪ್ಪತ್ತೆರಡನೇ ಪಕ್ಷದಲ್ಲಿ ಒಬ್ಬರಿದ್ದಾರೆ ಅಗ್ನಿ ಪತ್ನಿಯಾದ ಸ್ವಾಹ ಇದು ಅಶ್ವಿನಿ ದೇವತೆಗಳ ಪತ್ನಿ ಸ್ವಾಹ ಪತ್ನಿ ಶಕ್ತಿ ಶಶಿಯ ಪದೈದೇ ಅಲ್ಲ ಅಗ್ನಿ ಪತ್ನಿಯಾಗಿದ್ದ ಪತ್ನಿ ಅಗ್ನಿಗಾಯ ಸ್ವಾಹ ಆ ಸ್ವಾಹಾದೇವಿ ಮಾಡಿದೆ ಬೇರೆ ಬೇರೆ ವಾಗ್ದೇವತೆ ಪಾರ್ವತಿ ವಾಗ್ದೇವತೆ ಸಿದ್ಧ ಬಂದಿದೆ ಸರಸ್ವತಿ ಭಾರತೀಯರು ವಾಗ್ದೇವತರು ಸ್ವತಃ ಲಕ್ಷ್ಮಿಯು ವಾಗ್ದೇವತೆ ಅದೆಲ್ಲ ಮೇಲಿನ ಕೆಟಗರಿ ಆಯ್ತು. ಕೆಳಗಿನಿಂದ ಹೋಗುವಾಗ ಮೇಲಿನಿಂದ ಈಗ ನಮಗೆ ಮೇಲಿನ ಕೆಳಗೆ ಬರುವಾಗ ಅಲ್ಲಿ ಇದ್ದಾರೆ ಕೆಳಗಿನಿಂದ ಮೇಲೆ ಹೋಗುವಾಗ ಮೊದಲು ನಾಮಾಭಿಮಾನಿ ಅದರ ನಂತರ ನೆಕ್ಸ್ಟ್ ಲ್ಯಾಂಡ್ ಔಟ್ ನಲ್ಲಿ ನಮಗೆ ಹೆಲ್ಪ್ ಮಾಡುವವಳು ಅಗ್ನಿ ಪತ್ನಿಯಾದ ಸ್ವಾಹ ಸ್ತ್ರೀ ದೇವತೆಗಳ ಮೂಲಕ ಹೋಗಬೇಕು ಸಾಧನೆ ಮೊದಲು ಉಷಾದಿ ಅದರ ನಂತರ ಅಗ್ನಿ ಪತ್ನಿಯಾದ ಸ್ವಾಹ ಮೊದಲು ಅಶ್ವಿ ದೇವತೆಗಳ ನೆರವು ಬೇಕೇ ಉಷಾದೇವಿ ನೆರವು ಅಂದರೆ ಅವರು ನಂಬುತ್ತಿದ್ದಾರೆ ಅನಂತರ ಅಗ್ನಿ ಮತ್ತು ಸ್ವಾಹ ನೆರವು ಅವರಿಗೆ ವಾಕ್ ಹೆಸರು ಯಾಕೆ ವಾ ಪ್ರಶ್ನ ವಾ ಅಂದ್ರೆ ವಾ ಈಸ್ ರೆಪ್ರಿಡಿಯೇಷನ್ ಆಫ್ ವಸು ವಾ ಅಂದ್ರೆ ವಸು ವಸುಗಳು ಎಷ್ಟು ಮಂದಿ ಎಷ್ಟು ಮಂದಿ ವಸುಗಳಿದ್ದಾರೆ ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸ್ತು ವಿಭಾಗಸು ಈ ಎಂಟು ಮಂದಿ ವಸುಗಳಲ್ಲಿ ಪ್ರಧಾನ ವಸುವೆ ಅಗ್ನಿ ಅಂತ ವಾ ಅಂದ್ರೆ ವಸು ವಸು ಪ್ರಧಾನನಾಗಿರ್ತಕ್ಕ ಅಗ್ನಿ ಅವನನ್ನ ಅಗ್ನಿ ಅಂದ್ರೆ ಅಂಚದಿ ಗಚ್ಚತಿ ಪ್ರಶ್ನೆ ನಮ್ಮ ವಾಸ್ತು ಕೂಡ ವಾಸ್ತು ಪ್ರಾಣಶಕ್ತಿ ಒಳಗಿನಿಂದ ಅಗ್ನಿಶಕ್ತಿ ಇಲ್ಲದೆ ಇದ್ದರೆ ಮಾತುಕೊಂಡು ಆ ಮಾತಿಗೂ ದೇವತೆ ವಾಕಿಂದ್ರಿಯಕ್ಕೆ ಅಗ್ನಿ ದೇವತೆ ಅದನ್ನು ಉಚ್ಚಾರ ಮಾಡುವ ವಾಕಿಗೆ ಸ್ವಾಹಿ ವಾಕಿಂದ್ರಿಯಕ್ಕೆ ಅಗ್ನಿ ಅವನಿಲ್ಲದೆ ಮಾತುಕೊಳ್ಳೋದಿಲ್ಲ ಹೊರಟ ಮಾತಿಗೆ ದೇವತೆ ಯಾರು ಅವರ ಪತ್ನಿ ವಾಕ್ ಹೀಗೆ ವಾಕ್ ಶಬ್ದ ವಾಕ್ಯರಾಗಿರ್ತಕ್ಕಂತ ಅಗ್ನಿ ಪತ್ನಿಯಾಗಿರತಕ್ಕಂತ ಸ್ವಾಹಿ ಎರಡನೇ ಬಟ್ಟೆ ಅದೇನದು ವಾಕ್ ನಾಮಕ್ಕಿಂತ ವಾಕ್ಯದ ಈ ಉಷಾದೇವಿಗೆ ಸ್ವಾಹಿಗೆ ಇಪ್ಪತ್ತೊಂದನೇ ಬಗ್ಗೆ ಇಲ್ಲೇ ಆಚರಣೆ ಇಪ್ಪತ್ತು ಬಗ್ಗೆ ಸರಿ ಆ ಸ್ವಾಹಿ ವಾಗ್ದೇವತೆಯಾಗಿ ಏನ್ ಮಾಡ್ತಾಳೆ ಈಗ ನಾಮಗಳು ವಾಕ್ಯ ರೂಪವಾಗಿ ಗುಣವಂತರ ಗುಣಗಳನ್ನು ಇರ್ತಕ್ಕಂತಹ ಒಂದು ದೊಡ್ಡ ವಾಗ್ಮಯ ವೇದ ಆಯಿತು ವೇದ ಹೇಗೆ ಆಗುತ್ತೆ ನಾಮಗಳು ವಾಕ್ಯ ಆಗಿವೆ ಅಂತ ಅಂದ್ರೆ ವಾಗ್ಮಿ ವೇದ ವಿಜ್ಞಾಪನೆ ಯಜುರ್ವೇದ ಸಾಮವೇದ ಆತರುವರ ಚತುರ್ಥಂ ಇತಿಹಾಸ ಪುರಾಣ ಪಂಚಂ ವೇದಾನಾಂ ವೇದಂ ಇತ್ರಿಯಂ ರಾಶಿ ದೈವಂ ಯಜಿಂ ವಾಕ್ಯವಾಕ್ಯಂ ಏಕಾಯನ ದೇವವಿದ್ಯಾ ಬ್ರಹ್ಮವಿದ್ಯಾ ಬುಧವಿದ್ಯಾ ಕ್ಷತ್ರವಿದ್ಯಾ ನಕ್ಷತ್ರವಿದ್ಯಾ ಸರ್ವದೇವ ಜನ ವಿದ್ಯಾ ಈ ಎಲ್ಲ ವಿದ್ಯೆಗಳು ಕೂಡ ವಾಕ್ಯಗಳನ್ನು ಗ್ರಂಥದ ವಾಕ್ಯಗಳು ವಾಕ್ಯಗಳು ನಾಮದ ಕಾಂಪೋಸಿಷನ್ ವಾಕ್ಯ ನಾಮಗಳ ಸಂಯೋಜನೆಯಿಂದ ವಾಕ್ಯ ಆಯಿತು ಅದರಿಂದ ನಾಮದ ನಿಯಾಮಕ ಶಕ್ತಿಗಿಂತಲೂ ವಾಕ್ಯದ ನಿಯಾಮಕ ದೇವತೆಗಳು ಈಗ ವಾಕ್ ಮುಖವಾದಂತೆ ನಮಗೆ ವೇದ ಅನ್ನೋದು ಅರ್ಥ ಆಗ್ತದೆ ಬರೆಯದು ಬರೆ ಒಂದೊಂದು ಶಬ್ದವಾಗಿದ್ದರೆ ಪದಪಾಠ ಸಂಹಿತಾ ಪಾಠ ಪದಪಾಠ ಅನ್ನೋದು ನಾಮ ಸಂಹಿತಾ ಪಾಠ ಅನ್ನೋದು ವಾಕ್ಯ ಆ ಪದಪಾಠ ಸಂಹಿತಾ ಪಾಠ ಆಗಿ ಒಂದು ಸಂಯುಕ್ತವಾದ ವಿಶೇಷವನ್ನು ಕೊಟ್ಟಿದೆ ಅದರಿಂದ ವಾಗ್ಮಯಿ ಋಗ್ವೇದ ವಿಜ್ಞಾಪಯತಿ ಅದು ವಾಕ್ಯ ರೂಪವಾಗಿದ್ದರಿಂದ ವಾಗ್ದೇವತೆ ನಮಗೆ ಋಗ್ವೇದದ ಅರ್ಥ ಬರುವಂತೆ ಮಾಡಿದ್ರು ಯಜುರ್ವೇದ ವಿಜ್ಞಾಪಯತಿ ಯಜುರ್ವೇದ ಅರ್ಥ ಆಗುವುದು ಸ್ವಾಹದೇವಿಯಿಂದ ಸಾಮವೇದ ಅರ್ಥ ಆಗುವುದು ಸ್ವಾಹದೇವಿಯಿಂದ ಅಥರ್ವವೇದ ಇತಿಹಾಸ ಪುರಾಣ ಎಲ್ಲ ವೇದಾರ್ಥದ ಜ್ಞಾನ ಕೊಡತಕ್ಕವಳು ವಾಗ್ದೇವತೆಯಾದ ಅಗ್ನಿಪತ್ನಿಯಾದ ಸ್ವಾಹ ಅದು ಬರೆಯ ನಾಮ ನಾಮದ ಅರ್ಥ ಗೊತ್ತಿರಲಿಲ್ಲಾಗ ಎಲ್ಲ ದೇವರ ನಾಮ ಆಯಿತು ಈಗ ಅದಕ್ಕೆ ಅರ್ಥ ಗೊತ್ತಾಯಿತು ಶಬ್ದಕ್ಕೆ ಮೀನಿಂಗ್ ಬೇರೆ ಸ್ವಾಹಾದೇವಿ ಅದನ್ನು ತಿಳಿಸಿಕೊಟ್ಟ ಅರ್ಥ ತಿಳಿಸಿಕೊಟ್ಟ ಎಲ್ಲ ವಿದ್ಯೆಗಳು ಸಮಸ್ತ ವಿದ್ಯೆಗಳು ಹೆಚ್ಚಂತ ವಿದ್ಯೆ ಅಂದರೆ ದೈವಂ ವಿದ್ಯ ರಾಶಿ ದೈವಂ ವಿದ್ಯುತ್ ಪಾಕವಾಗಿ ಏಕಾಯನ ದೇವವಿದ್ಯಾ ಪ್ರಭುವಿದ್ಯಾ ಬುಧವಿದ್ಯಾ ಕ್ಷತ್ರವಿದ್ಯಾ ನಕ್ಷತ್ರ ವಿದ್ಯಾ ಸರ್ವದೇವ ಜನ ವಿದ್ಯಾ ಅಷ್ಟೇ ಅಲ್ಲ ಮತ್ತೆ ಜೀವಂಚ ಪೃಥ್ವೀಂಚ ಆಕಾಶಂಚ ವಾಯುಂಚ ಅಪಶ್ಚ ತೇಜಶ್ಚ ದೇವಾಂಶ ಮನುಷ್ಯಾಂಶ್ಚ ಪಶುಂಶ್ಚ ವಯಾಂಶ್ಚ ಆತನ ವನಸ್ಪತಿಯನ್ನು ಸ್ವಾಗತಾನೆ ತನ್ನ ವನಸ್ಪತಿಯನ್ನು ಸ್ವಾಗತಾನೆ ಆತನ ಪಟ ಆತೀತ ಪಟಕತೆ ಮೀಲಿಕಂ ಧರ್ಮಂಚ ಧರ್ಮಂಚ ಸಾಧುಚ ಅಸಾಧುಚ ಸತ್ಯಂಚ ಅಹೃದಂಚ ಸಾಧುಚ ಅಸಾಧುಚ ಹೃದಯಜ್ಞಂಚ ಅಹೃದಯಜ್ಞಂಚ ವಾಗೇವ ಏತತ್ ಸರ್ವಂ ವಿಜ್ಞಾಪಯತಿ ಒಂದು ಮಾತು ತಿಳದೇ ಇರುತ್ತಿದ್ದರೆ ಯಾವುದು ಗೊತ್ತಾಗ್ತಿಲ್ಲ ಯಾವುದು ವೇದ ಗೊತ್ತಾಗ್ತಿರಲಿಲ್ಲ ಯಜುರ್ವೇದ ಅದೆಲ್ಲ ಆಯ್ತಲ್ಲ 18 ವಿದ್ಯೆಗಳು ಆಯ್ತಲ್ಲ ಅದಿಟ್ಟು ಬಿಡಿ ಮತ್ತೆ ದಿವ್ಯ ಪೃಥ್ವೀಂಚ ಸ್ವರ್ಗ ಮತ್ತು ಭೂಮಿಗಳ ಪರಿಚಯವನ್ನು ನಮಗಾಗ್ತಿತ್ತು ಇದು ಶಬ್ದಾಪ್ವಯಂ ಜ್ಯೋತಿಗೆ ಆ ಸಂಸ್ಕಾರವನ್ನು ಅತಿಪ್ಪಿದೆ ಜಾತಿಗಳ ವಾಕ್ಯತಕ್ಕಂತಹ ಒಂದು ಮಾತು ಅನ್ನೋದು ಇಲ್ಲದೆ ಇರುತ್ತೆ ಈ ಪ್ರಾಣಿಗಳು ಅವರಿಗೆ ಸ್ವರ್ಗ ಭೂಮಿ ಯಾಕೆಂದರೆ ಈಗ ಭಾಷೆಯೇ ಇಲ್ಲ ವಾಕ್ಯಿಲ್ಲ ಸ್ವಾಹಾದೇವಿ ಅನುಗ್ರಹ ಮಾಡಿ ದಿವ್ಯ ಪೃಥ್ವೀಂಚ ಸ್ವರ್ಗ ಭೂಮಿ ಅಂದರೆ ಆಕಾಶಕ್ಕೆ ವಾಯುಂಚ ಎಲ್ಲ ಯಾವುದಕ್ಕೆ ಗೊತ್ತಾಗುತ್ತೆ ಈ ಮಾತುಗಾರಿಕೆಯಿಂದ ಆಕಾಶದ ಪರಿಚಯ ವಾಯುವಿನ ಪರಿಚಯ